ಮಾಡಬಾರ್ದು ಇವ್ರಿಗೆ ಅಂತಂದ್ರೆ ನಾವು ವರ್ಷಡಿ ಕಷ್ಟಪಟ್ಟಿರ್ತೀವಿ, ನಮ್ಮ ಬೆಳನ್ ತಿಂದ ಹಾಕಿದ್ರೆ ನಮ್ಮ ಹೆಂಡತಿ ಮಕ್ಕಳು ನಾವು ಬದುಕುಳಿದಾರೆ ಹೇಗೆ, ನಮ್ಮ ಬದುಕಿನ ಪ್ರಶ್ನೆ ಏನು ಅಂತ ಆ ಕಾರಣಕ್ಕೋಸ್ಕರ ನಾವು ಹಿಂಸೆ ಕೊಡ್ತಾರೆ. ಇದ್ರಲ್ಲಿ ಯಾರು ತಪ್ಪು ಯಾರದ್ದು ಸರಿ ಅಂತ ಹೇಳಕ್ಕಾಗಲ್ಲ. ಇಲ್ಲ, ಅದು ಪ್ರಾಣಿಗಳು ತಾವ್ ಹೇಳಿದಂಗೆ ಕಾಡಿನಲ್ಲಿ ಆಹಾರ ಇಲ್ಲದೆ ಇರೋದ್ರಿಂದ ನಾಡಿಗೆ ಬರ್ತದವೆ, ಇಲ್ಲಾಂದ್ರೆ ಬರ್ತೇ ಇರ್ಲಿಲ್ಲ. ಹೌದು ಹೌದು ಸರ್, ಹೌದು. ಆಮೇಲೆ ನಮ್ ಸರ್ಕಾರಗಳು ಸರ್ ಮನುಷ್ಯರಿಗೋಸ್ಕರ ಎಷ್ಟೊಂದೆಲ್ಲ ಪ್ರಾಜೆಕ್ಟ್ಗಳು ಮಾಡ್ತಾರಲ್ಲ, ಫಾರೆಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನು ಮಾಡಿ ಪಕ್ಕದಲ್ಲಿ ಬೋರ್ವೆಲ್ ಗಳನ್ನ ಹಾಕಿ ಹೊಂಡಗಳನ್ನು ತುಂಬಿಸಬಹುದು ಬೋರ್ವೆಲ್ ನೀರು ತೆಗೆದು. ಪ್ರಾಣಿ ಪಕ್ಷಿಗಳಿಗೋಸ್ಕರ ಯಾವುದೇ ಯೋಜನೆ ಇಲ್ಲ ಸರ್ಕಾರಗಳಿಗೆ. ಮಾಡಿದರೆ ಸಾಲದು, ಇನ್ನೂ ಮಾಡಬೇಕು. ಸಾಲದು ಸರ್, ಬಂಡೀಪುರದಲ್ಲಿ ಪಕ್ಕದಲ್ಲೇ ದೊಡ್ಡ ಕೆರೆ ಇದೆ, ಆ ಕೆರೆಯಲ್ಲಿ ಮಳೆಗಾಲ ಸ್ವಲ್ಪ ನೀರು ಇರುತ್ತೆ, ಈ ಹೊತ್ತಿಗಾಗಲೇ ನೀರೆಲ್ಲ ಡ್ರೈ ಆಗಿರುತ್ತೆ ಸರ್ ಅಲ್ಲಿ. ಆಮೇಲೆ ನಮ್ಮಲ್ಲಿ ಆನೆ ಕಾರಿಡಾರ್ ಮಾಡಬೇಕು ಅಂತ ಯೋಜನೆ ಇದೆ, ಅಂದ್ರೆ ಒಂದಿಷ್ಟು ಪ್ರದೇಶನೆಲ್ಲ ಆನೆಗಳಿಗೋಸ್ಕರ ರಿಸರ್ವ್ ಆಗಿ ಇಟ್ಕೋಬೇಕು, ಫೆನ್ಸ್ ಹಾಕಿ ಆನೆಗಳಿಗೆ ಸಿಗೋ ತರ ಮರಗಿಡಗಳನ್ನೆಲ್ಲ ಬೆಳೆಸಬೇಕು ಅಂತ. ಅದು ಕಾರ್ಯರೂಪಕ್ಕೆ ಬರಕ್ ಬಹಳ ಕಷ್ಟ ಇದೆ, ರೈತರುಗಳನ್ನ ಎಲ್ಲಿ ಕಳಿಸ್ತೀರಿ? ನಿಜ, ಆ ಯೋಜನೆ ಅಷ್ಟೊಂದು ಸಕ್ಸಸ್ ಕಾಣುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ಬಿದಿರನ್ನ ನೆಟ್ಬಿಟ್ಟು ಬೆಳೆಸೋದೇನು ದೊಡ್ಡ ಕೆಲಸ ಅಲ್ಲ, ಮಾಡ್ಲೇ ಇಲ್ಲ ಮರಟಿ ಬಾಮಣ್ಣರು, ಬೇರೆ ಕಡೆ ಬಿಡಿ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಮಾಡ್ಲೇ ಇಲ್ಲ. ಆನೆಗಳ ದೇಹ ದೊಡ್ಡದು, ತಾವ್ ಹೇಳಿದಂಗೆ 4,000-5,000 kg ಅಥವಾ 10,000 kg ವರೆಗೆ ತೂಗುತ್ತೆ. ಹಾಗೆ ಹೌದು ಸರ್, ಆನೆ ಮರಿಗಳು ಬೆಳೀತಾ ಬೆಳೀತಾ ಎಷ್ಟು ವರ್ಷಕ್ಕೆ ಪ್ರಾಯಕ್ಕೆ ಬರ್ತವೆ ಸರ್? ಈಗ ನೋಡಿ, ಆನೆ ಮರಿನೇ ಇಬ್ರು ಮನುಷ್ಯರ ತೂಕ ಇರುತ್ತೆ, 100 kg ಜಾಸ್ತಿ ಇರುತ್ತೆ. ದಂತ ಮೂಡಿದ ಕೂಡ್ಲೆ ಅದು ಪ್ರೌಢಾವಸ್ಥೆ ಬಂತು ಅಂತಾನೆ, ಒಂದ್ 6 ತಿಂಗಳು 1 ವರ್ಷದ ಒಳಗಡೆ ಹೊರಗಡೆ ಹಾಕ್ಬಿಡ್ತೇವೆ ಗಂಡನನ್ನು. ಹೆಣ್ಣನ್ ಮಾತ್ರ ಜೊತೆಗೆ ಇಟ್ಕೊಳ್ತೇವೆ. ಅದೇ ಆನೆಗಳು ಗುಂಪು ನಾವ್ ನೋಡ್ತೀವಲ್ವ, ಆನೆಗಳು ಸಾಮಾನ್ಯವಾಗಿ ಗುಂಪಲ್ಲಿ ಇರ್ತಾವಲ್ವ, ಒಂಟೆ ಸಲಗ ಮಾತ್ರ ಗಂಡ ಆನೆ ಅದು ಸಪರೇಟ್ ಆಗಿರುತ್ತೆ. ಹೆಣ್ಣ ಆನೆಗಳೇ ಗುಂಪಾಗಿರ್ತವೆ, ಗಂಡ ಆನೆ ಗುಂಪಿನಲ್ಲಿ ಇರೋದಿಲ್ಲ. ಹೌದ್ ಸರ್, ಕುಟುಂಬದ ಯಜಮಾನತಿ ಹೆಣ್ಣಾನೆ, ಗಂಡ ಆನೆ ಅಲ್ಲ. ಹೌದು ಹೌದು, ಮಾತೃ ಪ್ರಧಾನವಾದ ಕುಟುಂಬ ಅಂತ ಹೇಳ್ಬೋದು. ಹೌದು, ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ತಿಂಗಳ ಕಾಲ ಮರಿ ಇರುತ್ತೆ ಅಥವಾ ಭ್ರೂಣ ಇರುತ್ತೆ? ಬಹಳ ವಿಶೇಷವಾದ ಸರ್ ಇದು ನೋಡಿ, ಈ ಪ್ರಾಣಿ ಪ್ರಪಂಚದಲ್ಲೇ ದೀರ್ಘ ಗರ್ಭಾವಸ್ಥೆ ಪ್ರಾಣಿ ಅಂತಂದ್ರೆ ಆನೆ, 22 ತಿಂಗಳು ತಾಯಿ ಹೊಟ್ಟೆ ಒಳಗಡೆ ಬೆಳೀತೆ ಸರ್. ಆಮೇಲೆ ಅದ್ರ ಈ ಮಿಲನ ಮಹೋತ್ಸವದ ವಿಷಯಕ್ಕೆ ಬಂದ್ರೆ ತುಂಬಾ ವಿಶಿಷ್ಟವಾಗಿದೆ ಸರ್. ಹೆಣ್ಣಾನೆ ಬೆದೆಗ್ ಬಂದಾಗ ಅದು ಮುಲುಕ್ ಹಾಕುತ್ತೆ, ಮುಲುಕ್ ಹಾಕೋದು ಅಂದ್ರೆ ಕೆನೆಯೋದು ಅಂತ ಹೇಳ್ತೀವಿ, ಒಂದ್ ರೀತಿ ಸದ್ದು ಮಾಡೋದು. ಹೌದು, ಆ ಸದ್ದು ಈ ಕಾಡೊಳಗಡೆ ಒಂದ್ 3-4 kilometers ವರೆಗೆ ರೇಡಿಯೋ ವ್ಯವಸ್ಥೆ ಪಸರಿಸುತ್ತೆ ಸರ್. ಈ ಗಂಡಾನೆ ಆಲ್ರೆಡಿ ಮದ ಬಂದಾಗ ಏನಾಗುತ್ತೆ ಅಂದ್ರೆ ಆ ಕಣ್ಣಿನ ಇದರಿಂದ ಒಂದು ದುರ್ಗಂಧ ಬೀರೋ ದ್ರವ ಲಿಕ್ವಿಡ್ ದಿನಕ್ಕೆ ಶುರು ಆಗುತ್ತೆ. ಅದನ್ನೇ ಜನ ನೋಡಿದಾಗ ಆನೆ ಅಳ್ತಾ ಇದೆ ಅಂತ ಹೇಳ್ತೀವಲ್ಲ ಸರ್, ಅದು ಆನೆ ಅಳದಲ್ಲ, ಆನೆ ಕಣ್ಣುಗಳಿಂದ ಅದು ಇಳಿತಾ ಇರುತ್ತೆ, ಅದು ಆ ಟೈಮ್ಗೆ ಹೆಣ್ಣಾನನ್ನ ಹುಡ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಹೆಣ್ಣಾನೆ ಕರೆ ಕೊಡುತ್ತಲ್ಲ, ಅದು ಹೆಣ್ಣಾನ ಹುಡುಕೊಂಡು ಬರುತ್ತೆ. ಗಂಡಾನೆ ಹುಡುಕೊಂಡ್ ಬಂದಾಗ ಅಲ್ಲಿನೂ ಕೂಡ ವಿಶಿಷ್ಟತೆ ಇದೆ, ಆಲ್ರೆಡಿ ಒಂದ್ ಗಂಡಾನೆ ಅದನ್ನ ಹುಡುಕೊಂಡ್ ಬಂದ ಅದ್ರ ಪಕ್ಕದಲ್ಲಿ ನಿಂತಿದ್ರೆ ಈಗ ಬಂದ ಆನೆ ಅದನ್ನ ಹೆದರಿಸಿ ಓಡಿಸುತ್ತೆ, ಇದು ಬಲಿಷ್ಠವಾಗಿದ್ರೆ. ಆಮೇಲೆ ಹೆಣ್ಣಾನೆಗಳು ಬದೆಗೆ ಬರೋದೇ 5-6 ವರ್ಷಕ್ಕೆ ಹೆಂಗೆ ಸರ್? ಈ ಗಂಡಾನ ಜೊತೆ ಅದು ಮಿಲನ ಆದ್ಮೇಲೆ ಮತ್ತೆ ಬೇರೆ ಆನೆಗೆ ಕರೆ ಕೊಡುತ್ತೆ, ಅದೇ ತರ 5-6 ದಿನಗಳು ಅದು ಸಂಗ ಮಾಡುತ್ತೆ. ಆಮೇಲೆ ಗಟ್ಟಿಮುಟ್ಟಾದ ಆನೆ ಜೊತೆ ಅದು ಗರ್ಭಧಾರಣೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಬಟ್ ಅದೇನ್ ಗರ್ಭಧಾರಣೆ ಅದ್ರ ಕೈಲಿಲ್ವಲ್ಲ. ನಿಜ, ನಾನೆಲ್ಲ ಓದಿದ್ದು ಗಟ್ಟಿಮುಟ್ಟಾದ ಗಂಡಾನೆ ಜೊತೆ ಅದು ಗರ್ಭಧಾರಣೆ ಮಾಡ್ಕೊಳ್ಳುತ್ತೆ, 5-6 ದಿನ ಬೇರೆ ಗಂಡಾನೆ ಜೊತೆ ಸೇರ್ತಾ ಇರುತ್ತಲ್ಲ. ಬಟ್ ನನಗೇನು ಅನಿಸ್ತಾ ಇಲ್ಲ, ಯಾವ್ದೋ ಒಂದು ಆನೆ ಇದು ಅಲ್ಲಿ ಗರ್ಭಧಾರಣೆ ಆಗ್ಬಹುದು. ಗರ್ಭಧಾರಣೆ ಲಾಸ್ಟಿಗೆ ಬರುತ್ತಲ್ಲ ಸರ್ ಗಂಡಾನೆ, ಅದು ಹೆಣ್ಣಾನೆ ರಕ್ಷಣೆಗೋಸ್ಕರ ಪಕ್ಕದಲ್ಲೇ ಸಾಗ್ತಾ ಇರುತ್ತೆ ಅವನು, ಅದು ಗರ್ಭಿಣಿ ಆದಾಗ ಸರಿನೇ ಅದಕ್ಕೆ ರಕ್ಷಣೆ ಕೊಡಕ್ಕೋಸ್ಕರ ತುಂಬಾ ವಿಶಿಷ್ಟತೆ ಇದೆ ಸರ್. ಇನ್ನೂ ಡೀಪ್ ಆಗಿ ಹೋದ್ರೆ ಆನೆಗಳ ಬಗ್ಗೆ ತುಂಬಾ ವಿಷಯಗಳು ಸಿಗ್ಬಹುದು ಅನ್ಸುತ್ತೆ ನನಗೆ. ಹೌದು ಹೌದು, ಆಯುಸ್ಸು ಎಷ್ಟಂತ ಹೇಳ್ತೀರಿ ಆನೆಗಳದ್ದು? ಆಯಸ್ಸು 50-60 ವರ್ಷ ಸರ್, ಹತ್ರ ಮನುಷ್ಯನ ಆಯಸ್ಸಿನಷ್ಟೇ ಅನ್ಕೊಳ್ಳಿ, 100 ವರ್ಷ ಬದುಕಬಹುದು, ಬಟ್ ಅದು ರೇರ್. ಅವರೇಜ್ ಆಯಸ್ಸು ಮನುಷ್ಯನ್ ಎಷ್ಟು ಸರ್? 60-70 ಅಲ್ವಾ, ಇದು 60 ವರ್ಷ ಬದುಕುತ್ತೇವೆ. ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ದೂರ ಕ್ರಮಿಸಬಹುದು ಆನೆ ತಾವು ತಿಳ್ಕೊಂಡಂಗೆ ಅಥವಾ ಅಲ್ಲಿ ಜನ ಮಾತಾಡ್ತಾರೆ? ನಮ್ಮ ಹೇಳಿದ್ರೆ ನನ್ನ ಗಮನಿಸಿರೋದು ಪ್ರತಿ ದಿನ ಒಂದು ನೈಟ್ ಟೈಮ್ ಸರ್, ಆಹಾರ ಹರಿಸೋದು ಕೂಡ ನೈಟ್ ಟೈಮು, ಯಾಕಂದ್ರೆ ಇಲ್ಲಿ ನಾಡಿ ನುಗ್ಗಿದಾನೆ, ಅದು ಆಹಾರ ಹೊರಡದೆ ಎಲ್ಲೋ ಒಂದ್ ಕಡೆ ಪದ್ಯನಲ್ಲೋ ಕಾಡಲ್ಲೋ ಹೊತ್ಕೊಂಡಿರುತ್ತೆ, ನೈಟ್ ಟೈಮ್ ಹೊರಟ್ರೆ 15-20 kilometers ಹೋಗ್ಬಿಡುತ್ತೆ ಸರ್. ಇವತ್ ನಮ್ಮ ಉಚ್ಚಂಗಿ ಭಾಗದಲ್ಲಿ ಹೆತ್ತೂರು ಭಾಗದಲ್ಲಿ ಇದ್ರೆ ನಾಳೆ ಸುಕ್ರಾಸ್ ಅಂತ ನಾಡಿ ಸಕಲೇಶ್ಪುರ ಹಂಗ್ ತಲುಪಿರುತ್ತೆ ಸರ್, 15-20-25 kilometers ವರೆಗೆ ಹೋಗ್ತಾ ಇರುತ್ತೆ. ನೋಡಿ, ಬೆಳಗಿನ ಹೊತ್ತು ಎಲ್ಲೂ ಕಾಣೋದಿಲ್ಲ, ಬಹಳ ಅಪರೂಪ ಆನೆಗಳು ಕಾಣೋದು ಅಲ್ವಾ? ಕಾಡಲ್ಲಿರ್ತವೆ, ನ್ಯಾಚುರಲ್ ಫಾರೆಸ್ಟ್ ಏನಿದೆ ಹೌದು, ಅಲ್ಲಿ ಹಗಲತ್ತು ಕಾಣುತ್ತೆ. ಇಲ್ಲಿ ಮನುಷ್ಯನ ಭಯ ಪಟ್ಕೊಂಡು ಎಲ್ಲೊಂದ್ ಕಡೆ ಆಡಿ ಕುತ್ಕೊಂಡ್ಬಿಡುತ್ತೆ, 1-6 ಗಂಟೆಗೆ ಕತ್ಲಾದ ಕೂಡಲೇ ಅದು ಆಹಾರನ ಆರಿಸ್ಕೊಂಡು ಹೊರಟ್ಬಿಡ್ತಾರೆ.

ಇಲ್ಲ, ಆನೆಗಳು ಅಲೆಮಾರಿ ಜೀವಿಗಳು. ಒಂದ್ ಕಡೆಯಿಂದ ಒಂದ್ ಕಡೆ ಫುಡ್ ಆರಿಸ್ಕೊಂಡು ಫುಡ್ ತಿಂತ ಸಾಕ್ತಾ ಇರ್ತವೆ, ಎಲ್ಲೂ ಒಂದ್ ಕಡೆ ನೆಲೆ ನಿಲ್ಲದಿಲ್ಲ ಸರ್. ಪಕ್ಷಿಗಳು ಗೂಡು ಮಾಡ್ಕೊಂಡಂಗೆ ಇವು ಒಂದು ನಿರ್ದಿಷ್ಟ. ಹೌದು ಇಲ್ಲ, ಒಂದ್ ಕಡೆ ಇರ್ತವೆ. ಮೇವಾರ್ಸ್ಕೊಂಡ್ ಬಂದು ನೋಡಿರ್ಬೋದು, ಬಂಡೀಪುರದ ಫಾರೆಸ್ಟ್ ಗೆಸ್ಟ್ ಹೌಸ್ ಸುತ್ತಲೂ ರಾತ್ರಿ ಹೊತ್ತು ಬಂದು ತಿಂತವೆ. ಸಾವಿರಾರು ಜಿಂಕೆಗಳು ನೋಡಬಹುದು, ಬಟ್ ಆನೆಗಳು ಒಂದ್ ಜಾಗದಲ್ಲಿ ನಿಲ್ಲೋದಿಲ್ಲ. ಮರಿ ಹಾಕಿದ ಕೆಲವೇ ದಿನಗಳಲ್ಲಿ ಒಂದು ಸ್ಥಳದಲ್ಲಿದ್ದು ಆಮೇಲೆ ಹೊರಟು ಬಿಡ್ತವೆ ನಾವು, ಅಲ್ವಾ? ಹೌದೌದು, ಮರಿ ಯಾವಾಗ ನಡೆಯಕ್ಕೆ ಶುರು ಮಾಡುತ್ತೆ ಅವಾಗ ಮರಿನೂ ದೂಡ್ಕೊಂಡು ಹೊರಟು ಬಿಡ್ತವೆ ಸರ್. ನೋಡಿ ನೋಡಿ, ನನಗೆ ಆಗೋ ವಿಷಯ ಅಂದ್ರೆ ಸರ್, ನೋಡಿ ಡೈನಾಸರ್ಸ್ ಹೇಗೆ ನಮ್ಮ ಮಂಡಲದಿಂದ ಮರೆ ಆಗೋಯ್ತು. ಡೈನಾಸರ್ಸ್ ಇದ್ರೆ ಮನುಷ್ಯನ ತಿಂದಿರ್ತು, ಮನುಷ್ಯನ ಡೇಂಜರ್ ಇತ್ತು, ಬಟ್ ಇದು ಬಹಳ ಒಂದು ಸ್ನೇಹ ಜೀವಿ. ಸ್ನೇಹ ಜೀವಿ ಈಗ ಬರ್ತಾ ಬರ್ತಾ ನಶಿಸಿ ಹೋಗ್ತಾ ಇದೆ ಸರ್, ಆನೆಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಮುಂದೆ ಒಂದಿನ ಆನೆಗಳೇ ಇಲ್ಲದ ಭೂಮಂಡಲನ ನಾವು ನೋಡುವಂತ ದಿನ ಬಂದ್ರೂ ಬರ್ಬಹುದು. ನಮ್ಮ ಮುಂದಿನ ಜನರೇಷನ್ ಏನಿದೆ, ಆನೆಗಳನ್ನ ಡೈನಾಸರ್ಸ್ ನೋಡ್ತೀವಲ್ವ, ಹಾಗೆ ಚಿತ್ರಗಳನ್ನ ನೋಡೋ ದಿನ ಬಂದ್ರೂ ಬರ್ಬಹುದು. ಏನೇನಾಗುತ್ತೋ ಹೇಳಕ್ ಆಗಲ್ಲ. ಆನೆಗಳಿಗೆ ಫುಡ್ ಇಲ್ಲ. ಎರಡನೇದು, ಮನುಷ್ಯ ಆನೆಗಳನ್ನ ಪ್ರೀತಿಸ್ತಾ ಇದ್ದಾನೆ. ಎರಡು ಕಾರಣದಿಂದ ಆನೆಗಳ ಸಂತತಿ ಕೆಲವೇ ವರ್ಷಗಳಲ್ಲಿ ನಾಶ ಆದ್ರೂ ಆಗ್ಬಹುದು, ಅಚ್ಚರಿ ಪಡಬೇಕಾದ ವಿಷಯ ಏನಿಲ್ಲ. ಎಷ್ಟೋ ಜನಗಳಿಗೆ ಅನಿಸ್ಬೋದು ಆನೆಗಳು ಯಾಕೆ ಇರ್ಬೇಕು, ನಮಗೆ ತೊಂದರೆ ಕೊಡ್ತವೆ, ದಾಳಿ ಮಾಡ್ತವೆ, ನಮ್ಮ ಬೆಳೆಗಳನ್ನ ತಿಂತವೆ ಅಂತ ಅನ್ಕೊಂಡು ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೂರಕರು ಅಂತ ಹೇಳ್ತೀನಿ ಅಂತವ್ರ ಬಗ್ಗೆ. ಅವ್ರಿಗೆ ಗೊತ್ತೇ ಇಲ್ಲ, ಈ ಭೂಮಂಡಲದ ಮೇಲೆ ಎಲ್ಲಾ ತರ ಪ್ರಾಣಿ ಪಕ್ಷಿಗಳು ಇದ್ರೆ ಮಾತ್ರ ಈ ಭೂಮಿ ಸಮತೋಲನದಲ್ಲಿ ಇರುತ್ತೆ. ಅಂದ್ರೆ ಒಂದ್ ಕಡೆಯಿಂದ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ನಶಿಸ್ತಾ ಹೋದ್ರೆ ಅದೇ ದಿನ ಮುಂದೆ ಒಂದಿನ ಮನುಷ್ಯನಿಗೆ ಬಂದ್ರು ಬರ್ಬಹುದು. ಕೀಟಗಳು ನೋಡ್ತೀವಲ್ಲ, ಕೀಟಗಳು ಒಂದನ್ನೊಂದು ಬದುಕ್ತವೆ. ನಮ್ಮ ಗದ್ದೆಗಳಲ್ಲಿ ಕಪ್ಪೆಗಳು, ಇಲಿಗಳು ನಮ್ಮ ಭತ್ತ ರಾಗಿ ಜೋಳನ್ ತಿನ್ನ ಅಂತ ಕೀಟಗಳನ್ನೆಲ್ಲ ತಿಂತವೆ, ಹೆಗ್ಗಣ ಇಲಿನ್ ತಿಂತವೆ. ಒಂದನ್ನ ಒಂದು ತಿಂದು ಬದುಕೋದೇ ಈ ಪ್ರಕೃತಿಯ ನಿಯಮ. ಎಲ್ಲಾ ಪ್ರಾಣಿಗಳು ಎಲ್ಲಾ ಪಕ್ಷಿಗಳು ಈ ಭೂಮಿ ಮೇಲೆ ಇರ್ಬೇಕು ಸರ್. ಎಲ್ಲಾ ಪಕ್ಷಿ ಪ್ರಾಣಿಗಳ ಸಂತತಿ ತುಂಬಾ ಕಡಿಮೆ ಆಗ್ತಾನೆ ಬಂದಿದೆ, ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಇದು ದೊಡ್ಡ ದುರಂತ ಅಂತ ಹೇಳ್ಬೋದು, ಮಾನವ ನಿರ್ಮಿತ ದುರಂತ ಸರ್. ಇದು ನಿಜ, ಮನುಷ್ಯನೇ ಇನ್ವೈಟ್ ಮಾಡ್ಕೊಂಡಿರೋದು. ನಿಜ, ಸ್ವಾರ್ಥಕ್ಕೋಸ್ಕರ ಎಲ್ಲದನ್ನು ದಮನ ಮಾಡ್ತಾ ಇದ್ದಾನೆ ಸರ್. ಮನುಷ್ಯ ಅನ್ನೋ ಜೀವಿ ಏನಿದ್ದಾನೆ ತುಂಬಾ ಸ್ವಾರ್ಥಿ. ಈ ಭೂಮಿ ಮೇಲೆ ಮನುಷ್ಯನಷ್ಟು ಸ್ವಾರ್ಥಿಯಾದ ಬೇರೆ ಜೀವಿ ಯಾವುದೂ ಇಲ್ಲ ಸರ್. ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ನೀಡಿದಿರಿ ಆನಂದ್ ಕುಮಾರ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ತಮಗೂ ಧನ್ಯವಾದ, ಆಕಾಶವಾಣಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕೇಳುಗರೆ, ಆನೆಗಳ ಬಗ್ಗೆ ಹಲವಾರು ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿದವರು ಕೃಷಿಕರು ಬರಹಗಾರರು ಆಗಿರುವ ಸಕಲೇಶ್ಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಆನಂದ್ ಕುಮಾರ್ ಅವರು. ಸಂಖ್ಯೆ ಇವರದ್ದು ಹೀಗಿದೆ, 9494859 1. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಆರ್ಥೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಧನ ಸುದ್ದಿ. ಸಿದ್ದಾಪುರದಲ್ಲಿ ವಾಸವಿದ್ದ ದಿವಂಗತ ಪಿಪಿ ಸೋಮಯ್ಯ ಅವರ ಪತ್ನಿ ಮಂಡೇಡ ಮುತ್ತಕ್ಕಿಯವರು ಇಂದು ನಿಧನರಾಗಿದ್ದಾರೆ. ಮಂಡೇಡ ಮುತ್ತಕ್ಕಿಯವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಪೊನ್ನಂಪೇಟೆಯ ಮತ್ತೂರು ಗ್ರಾಮದಲ್ಲಿ ನಡೆಯಲಿದೆ. ಮಡಿಕೇರಿ ಸುಬ್ರಹ್ಮಣ್ಯ ನಗರದ ವಾಸಯಂಜ ನಂದೇಟೀರ ಪೌತಿ ಉತ್ತಪ್ಪಯಂಗಡ ಮೂವು ಸದಾಚಂಗಪ್ಪಯಂಗ ಇಂದು ಮರಣಪಟ್ಟಿದ್ದು 54 ಬಯತ್ರ ನಂದೇಟೀರ ಸದಾಚಂಗಪ್ಪಯಂಗಡ ಅಕಿರಿ ಕಾರ್ಯ ನಾಳೆ ಪೊಲಕ 10:30ಗೆ ಮಡಿಕೇರಿ ಗೊಡವ ಸಮಾಜದ್ರ ಕ್ಯಾಕೊಳತ್ಲು ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಕೂಡುಕೂಟಲಿ ಕೊಡಗು ಜಿಲ್ಲಾ ಮಟ್ಟದ ಮಕ್ಕಳ ಕಲಿಕಾ ಹಬ್ಬಕ್ಕೆ ಮೂರ್ನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಚಾಲನೆ ಸಿಕ್ತು. 3 ದಿನ ನಡೆಯುವ ಕಲಿಕಾ ಹಬ್ಬಕ್ಕೆ ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಜಾತಾ ಚಂದ್ರಶೇಖರವು ಚಾಲನೆ ಕೊಟ್ಟು ಮಾತಾಡಿ, ಕಲಿಕಾ ಹಬ್ಬದ ಮಕ್ಕಳ ಜ್ಞಾನಾರ್ಜನೆಗೆ ಜಾಸ್ತಿ ಸಹಕಾರಿಯಾದೆ. ವಿದ್ಯಾರ್ಥಿಗಳು ಚಲನಶೀಲರಾಗಿ ಕ್ರಿಯಾಶೀಲತೆಯಿಂದ ಇರಕು. ಆ ನಿಟ್ಟಿನಲ್ಲಿ ಪಠ್ಯೇತರ ಚಟುವಟಿಕೆಗಳಾದ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕ್ರಿಯಾಶೀಲತೆ ಬೆಳೆಸಿಕೊಳ್ಳಿಕೆ ಈ ಹಬ್ಬ ಸಹಕಾರಿ ಅಂತ ಹೇಳಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಸಿ ರಂಗದಾಮಯ್ಯ ಅವು ಮಾತಾಡಿ, ಸರ್ಕಾರ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಹಬ್ಬನ ಏರ್ಪಾಟು ಮಾಡಿದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಿಕೆ ಇದು ಒಳ್ಳೆ ವೇದಿಕೆ ಅಂತ ಹೇಳಿದರು. ಈ ಸಂದರ್ಭ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿ ಹೆಚ್ಎಸ್ ಚೇತನ್ ಸೇರಿದಂಗೆ ಮುಖ್ಯಪಟು ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಗಿರಿಜನ ಹಾಡಿ ನೃತ್ಯ, ಹುಲಿವೇಷ, ಪೌರಾಣಿಕ ನಾಟಕ, ಚಪ್ಪರ, ಗದ್ದೆ ಉಳುವ ರೈತ, ಹಂಪಿ ಕಲ್ಲಿನ ರಥ ಸೇರಿದಂಗೆ ಬೇರೆ ಬೇರೆ ವಸ್ತು ಪ್ರದರ್ಶನ ಗಮನ ಸೆಳೆತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕರಾ ಮೂವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ನವದೆಹಲಿನ ವಿಶ್ವವಿದ್ಯಾನಿಲಯದ ಧನಸಹಾಯ ಆಯೋಗದವು ನಡೆಸಿಕಿರುವ ಕಿರಿಯ ಶಿಷ್ಯವೇತನ ಸಂಶೋಧಕರ ಸಹಾಯಕರ ಜೆಆರ್ಎಫ್ ಮತ್ತು ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ರಾಷ್ಟಮಟ್ಟದ ಅರ್ಹತಾ ಪರೀಕ್ಷೆ ಯುಜಿಸಿ ನೆಟ್ಗೆ ಮತ್ತು ಕರ್ನಾಟಕ ಸರ್ಕಾರ ನಡೆಸಿಕಿರುವ ರಾಜ್ಯ ಮಟ್ಟದ ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೇಳ್ರೆ ಕೆಸೆಟ್ಗೆ 45 ದಿನಗಳ ತರಬೇತಿ ಶಿಬಿರ ಏರ್ಪಾಡಟ್ಟು. ಕುಸಿರವು ಇದೇ ತಿಂಗಳ 15ರೊಳಗೆ ಮೈಸೂರಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಂಗಳಲ್ಲಿರುವ ಕರಾ ಮೂವಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆನೊಳಗೆ ಹೆಸರು ನೋಂದಾಯಿಸಿ ಕಣಕ್ಕಿದ್ದ ಕುಲಸಚಿವರಾದ ಪ್ರೊಫೆಸರ್ ಕೆಎಲ್ಎನ್ ಮೂರ್ತಿಯವರು ತಿಳಿಸಿದರು. ವಿರಾಜಪೇಟೆ ನ್ಯಾಯಾಲಯದಲ್ಲಿ ನಡೆದ ರಾಷ್ಟೀಯ ಮೆಗಾ ಲೋಕ ಅದಾಲತ್ನಲ್ಲಿ ಒಟ್ಟು 1699 ಪ್ರಕರಣಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ 454 ರಾಜಿಯಾದ ಪ್ರಕರಣಗಳಲ್ಲಿ 159 ಚೆಕ್ ಬೌನ್ಸ್ ಪ್ರಕರಣ, ಹಾಗೆ ಸಿವಿಲ್ ದಾವೆಗ 42 ಪ್ರಕರಣಗ ಸೇರಿದಂಗೆ ಉಳಿದ ಪ್ರಕರಣಗ ಇತ್ಯರ್ಥ ಅಟ್ಟು. ರಾಜ್ಯದ ಪ್ರಕರಣಗಳಲ್ಲಿ ಒಟ್ಟು 3,46,43,697 ಮೊತ್ತದ ಹಣ ಇತ್ಯರ್ಥ ಅಟ್ಟು. ಈ ಲೋಕ ಅದಾಲತ್ನಲ್ಲಿ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಸ್ ಸುಜಾತಾ, ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂಜಿ ಲೋಕೇಶ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಸಂತೋಷ್ ಕೊಟ್ಟಾರಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. 16ನೇ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಮಾರ್ಚ್ ತಿಂಗಳ 4 ಮತ್ತು 5ಕ್ಕೆ ಗೋಣಿಕೊಪ್ಪಲಿ ನಡೆದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿ ಸಭೆ ಇಂದು ಮಡಿಕೇರಿನ ಕಚೇರಿಯಲ್ಲಿ ಸಭೆ ಸೇರಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜಿಲ್ಲೆನ ಸಾಹಿತಿ, ಕೊಡಗಿನ ಸಾಹಿತ್ಯ ಸಂಶೋಧನಾ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿರುವ ತೀತೀರ ರೇಖಾ ವಸಂತ್ ಅವರನ್ನ ಆಯ್ಕೆ ಮಾಡ್ಕೊಳ್ಳಲಾಯಿತು. ಕೊಡಗಿನ ಸಾಹಿತ್ಯ, ಪರಿಸರ ಮತ್ತೆ ಯುವ ಸಾಹಿತಿಗಳಿಗೆ ಬೇಕಾದ ವಿಚಾರಗೋಷ್ಠಿಗಳನ್ನ ಏರ್ಪಾಟು ಮಾಡಿಕೆ ತೀರ್ಮಾನಿಸಲಾಯಿತು. ಈ ಸಭೆಯಲ್ಲಿ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್, ಗೌರವ ಕಾರ್ಯದರ್ಶಿಗಳಾದ ಎಸ್ಐ ಮುನೀರ್ ಅಹಮದ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ, ಕುಶಾಲ್ ನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ KN ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. PNG ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನತ್ರ, ಪಟ್ಟೋಳೆ ಪಳಮೆಲಿಂಜಿ ಆಂಜಿ ಇಡ್ತ ಆದ್ಯ ಪೌರಾಣಿಕ, ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ, ಕೋಕೇರಿ ಪಿಂಜ ವಿರಾಜ್ ಪಟೇಲ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದೀಗ ನಾಪೋಕ್ಲು ಕೊಡವ ಸಮಾಜತ್ ಇಂದು ಪಿಂಜ ನಾಳೆ ಪೊಲಕ 11 ಮಜ್ಜನ ದಂಡು ಒಯ್ಪತ್ ಅಂಜಿ ಪಿಂಜ ಬೈಟ್ 7 ಗಂಟೆಕ್ ದಿನೋದಿ 4 ಪ್ರದರ್ಶನ ಕಾಂಬ ಟಿಕೆಟ್ ಪ್ರದರ್ಶನ ಜಾಗತ್ ಕಟ್ಟುವ ಮಾಜನ ಎಲ್ಲ ಬಂತು ಸಿನಿಮಾ ನೋಟಿತ್ ಒತ್ತಾಸೆ ತಾರಿಂದು ಕಟ್ಟಣಿತ್ ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ February 13-28 ಡೈಮಂಡ್ ಫೆಸ್ಟ್. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಅಪ್ಪಪ್ಪ, ಮದುವೆಗೆ ಹಾಲ್ ಬುಕ್ ಮಾಡೋಣ ಅಂದ್ರೆ ಎಲ್ಲೂ ಸಿಕ್ತಿಲ್ಲ, ಎಲ್ಲ ಬುಕ್ ಆಗೋಗಿದೆ. ಅದಕ್ಕೆ ಇಷ್ಟು ಟೆನ್ಷನ್? ಕಾಫಿ ಕೇಸಲ್ ಕೂರ್ಗ್ ಇದೆಯಲ್ಲ, ಅಲ್ಲಿ ಎಲ್ಲ ಅತ್ಯಾಧುನಿಕ ಸೌಕರ್ಯ ಇರೋ ವೈಟ್ ಪೆಟಲ್ಸ್ ಹಾಲ್ ಇದೆ. ಯಾವುದೇ ಫಂಕ್ಷನ್ ಅಚ್ಚುಕಟ್ಟಾಗಿ ಮಾಡಬಹುದು. ಕಾಫಿ ಕ್ಯಾಸಲ್ ಕೂರ್ಗ್ ಅಂಡ್ ವೈಟ್ ಪೆಟಲ್ಸ್ ಫಂಕ್ಷನ್ ಹಾಲ್. ಕಾಫಿ ತೋಟದೊಳಗಿನ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲ ವಿಧದ ಫುಡ್ಗಳು. ಬನ್ನಿ ಕಾಫಿ ಕೇಸಲ್ ಕೂರ್ಗ್, ಬಲ್ಮುರಿ ರೋಡ್, ಮೂರ್ನಾಡ್. ಕಾಂಟ್ಯಾಕ್ಟ್ 9900311311. ಎಲ್ಲ ಕೊಡವ ಒಕ್ಕಮ ಜನಳೆ, ಕರ್ನಾಟಕ ಸರ್ಕಾರ ಪಿಂಜ ಕೊಡವ ಹಾಕಿ ಅಕಾಡೆಮಿರ ಆದನೆಲ್ ಈ ಕಾಲ ಕೊಡವ ಒಕ್ಕಡೊಕ್ಕಡೋಳಲು ಅಪ್ಪಚ್ಚೋಳಂಡ ಒಕ್ಕ ಹಾಕಿ ನಮ್ಮೆ ಇದೇ March 18 ಶುರುವಾಪ. ಒಕ್ಕಪೆದ ನೊಂದವಣಿಕ್ February 16 ಆಕಿರಿ ದಿನ. ಎಲ್ಲಾರು ಕೂಡಿ ಆಡಿತು ಗಿನ್ನಿಸ್ ದಾಖಲೆ ಮಾಡೋಣ. ನೋಂದಾವಣಿ ಮಾಡುವಕ್ಕ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವುಟಿಲ್ ಅಪ್ಪಚ್ಚೋಳಂಡ ಮಿಥುನ್ ಮಾಚಯ್ಯ, ನಾಪೋಕುಲು ಅಪ್ಪಚ್ಚೋಳಂಡ ನವೀನ್ ಅಪ್ಪಯ್ಯ, ಕಾವೇರಿ ರೆಸ್ಟೋರೆಂಟ್, ಪೊನ್ನಾಡು ಸೂಪರ್ ಮಾರ್ಕೆಟ್, ಕುಲ್ಲೇಟಿರ ಅರುಣ್ ಬೇಬ, ಮೂರ್ನಾಡಲು ಕಂಬಿರಂಡ ಯೋಗೇಶ್ ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿಲು ಅಪ್ಪಚ್ಚೋಳಂಡ ರವಿ ಮೊಣ್ಣಪ್ಪ, ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಕಾಲೂರ್ಲು ಐಲಪ್ಪಂಡ ಕವನ್, ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್, ಮಾದಾಪುರತ್ಲು ನಾಪಂಡ ಉಮೇಶ್, ಐಚಿಟ್ಟಿರ ಜಯಾನಂಜಪ್ಪ, ಚೆಟ್ಟಳಿಲು ಪುತ್ತರಿರ ರಾಜೇಶ್, ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ, ಶುಂಠಿಗೋಪತ್ಲು ಅಪ್ಪಚ್ಚೋಳಂಡ ಅಜಿತ್ ಅಚ್ಚಯ್ಯ, ವಿರಾಜ್ ಪೇಟೆಲು ಅಪ್ಪಚ್ಚೋಳಂಡ ಸುರೇಶ್ ಕುಮಾರ್, ಕ್ರಾಸ್ಮಿಟ್ ಅಗ್ರೋ ಸೊಲ್ಯೂಷನ್, ಮಾಳೇಟಿರ ಶ್ರೀನಿವಾಸ್ ಕೊಡವ ಸಮಾಜ, ಮೂಳೆರ ಉಮೇಶ್ ಉತ್ತಪ್ಪ, ಮೋಹನ್ ಸರ್ವಿಸ್ ಸ್ಟೇಷನ್, ಗೋಣಿಕೊಪ್ಪತ್ಲು ಲೇನ್ ಅಂಡ್ ಮೀ ಸ್ಪೋರ್ಟ್ಸ್ ಶಾಪ್, ಸಿಡಿ ಮಾದಪ್ಪ, ಸಿಡಿಎಂ ಎಂಟರ್ಪ್ರೈಸಸ್ ಮುಖ್ಯ ರಸ್ತೆ, ಪೊನ್ನಂಪೇಟೆಲು ಐನಂಡ ಬೋಪಣ್ಣ, ಕಾವೇರಿ ಎಂಟರ್ಪ್ರೈಸಸ್, ಬುದಿಕೇರಿಲು ಚಂಗುಲಂಡ ಸೂರಜ್, ಶ್ರೀಮಂಗಲತ್ಲು ಕೋಳೇರ ಬಾಬು ಗಣಪತಿ ಸ್ಟೋರ್ಸ್, ಬಿರುನಾಣಿಲು ಕರ್ತಮಾಡ ಮೋಹನ್ ನಾಣಯ್ಯ, ಬಾಳೆಲೆಲು ಆದೆಂಗಡ ಪ್ರಕಾಶ್ ಚಂಗಪ್ಪ, ಗುರುಕೃಪಾ ಎಂಟರ್ಪ್ರೈಸಸ್, ಬಿಟ್ಟಂಗಾಲತ್ಲು ಮುಖಚಂಡ ನಾಚಪ್ಪ, ಎನ್ಜೆ ಟ್ರೇಡರ್ಸ್ ಕೂರ್ಕ್ ಎಥ್ನಿಕ್ ಹಾಲ್ ರ ಎದಿಕೆ, ಅಮ್ಮತ್ತಿಲು ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಮರಗೋಡು ಸಿದ್ದಾಪುರತ್ಲು ಅಪ್ಪಚ್ಚೋಳಂಡ ಹರೀಶ್ ಸೋಮಯ್ಯ, ಡೀಪ್ ವುಡ್ಸ್ ಎಸ್ಟೇಟ್, ಕಾಕೋಟು ಪರಂಬುಲು ಮೇವಡ ಚಿನ್ನಪ್ಪ, ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್, ಕಡಗತ್ಲು ಕೋಡಿರ ರಾಬಿನ್ ಸುಬ್ಬಯ್ಯ, ಬೋಬ್ಸ್ ಕೋಲ್ಡ್ ಸ್ಟೋರೇಜ್, ಪಾರಾಣೆಲು ಅಪ್ಪನೆರವಂಡ ರಾಜೇಶ್, ಕಕ್ಕಬೆಲು ಪರದಂಡ ಅಶೋಕ್ ಚಿಕನ್ ಸೆಂಟರ್, ಚೇರಂಬಾಣೆಲು ಪೊನ್ನಚೆಟ್ಟಿರ ಮಿತ್ರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಎನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಕೂಲ್ ಶಿಕ್ಷಣ ಪಿಂಜ, ಸಾಕ್ಷರತಾ ಇಲಾಖೆ ಪಿಂಜ, ಸಮಗ್ರ ಶಿಕ್ಷಣ ಕರ್ನಾಟಕ ಏಂಡ ಕೂಡು ಕೂಟತ್ ಕೊಡಗು ಜಿಲ್ಲಾ ಮಟ್ಟತ್ರ ಮಕ್ಕಳ ಪಡಿಪು ನಮ್ಮಕ ಮೂರ್ನಾಡರ ಸರ್ಕಾರಿ ಪ್ರೈಮರಿ ಸ್ಕೂಲ್ ಇಂದು ಚಾಲನೆ ಕೊಡತತ್. 3 ದಿನ ನಡಪ ಪಡಿಪು ನಮ್ಮಕ ಚಾಲನೆ ಕೊಡ್ತಿತ್ತು. ತಕ್ಕ ಪರಂದ ಮೂರ್ನಾಡ್ ಗ್ರಾಮ ಪಂಚಾಯತಿರ ಅಧ್ಯಕ್ಷಗಳನ್ನ ಸುಜಾತ ಚಂದ್ರಶೇಖರ್, ಮಕ್ಕ ಎಕ್ಕಾಲು ಚಲನಶೀಲತೆ ಪಿಂಜ ಕ್ರಿಯಾಶೀಲಗಳಾಯ್ ತಿಪ್ಪಕ್ಕ ಪಠ್ಯೇತರ ಚಟುವಟಿಕೆಯನ್ನ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಕೂಡಿಯಾಡೋಂಡು ಇದಂಗ ಈ ಪಡಿಪು ನಮ್ಮ ಸಹಕಾರಿಯಾಪ ಅಂತ ಅಭಿಪ್ರಾಯ ಪರಂದತ್. ಸ್ಕೂಲ್ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ಉಪನಿರ್ದೇಶಕಗಳನ್ನ ರಂಗಧಾಮಯ್ಯ ತಕ್ಕ ಪರಂದಿತ್ತು.